ನಾನು ಭಾರತಿ. ನೀವೆಲ್ಲರೂ ಈ ಕಾರ್ಯಕ್ರಮವನ್ನು ಬಹಳ ಕಾತರದಿಂದ ನಿರೀಕ್ಷಿಸ್ತಾ ಇದ್ದೀರಾ ಅಂತ ನಮಗೆ ಗೊತ್ತು. ಇದೇ ಕಾರ್ಯಕ್ರಮದ ಮೂಲಕ ತಾನೇ ನಮ್ಮ ಶ್ರೋತೃಗಳು ನಮ್ಮ ಜೊತೆ ನೇರವಾಗಿ ಮಾತನಾಡೋದು. ಹೌದು ಭಾರತ್, ನೀನ್ ಹೇಳಿದ್ದು ನೂರಕ್ ನೂರು ಸತ್ಯ. ಇದೇ ಕಾರಣಕ್ಕಾಗಿ ಅಲ್ವಾ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ವಾಸಿಸ್ತಾ ಇರೋ ಭಾರತದ ಜನ ಮತದಾತ ಜಂಕ್ಷನ್ ಅಲ್ಲಿ ನಾ ಮುಂದು ತಾಮುಂದು ಅಂತ ಭಾಗವಹಿಸ್ತಾ ಇದ್ದಾರೆ. ಮತದಾನದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ನಮ್ಮ ಶ್ರೋತೃಗಳು ಕವಿತೆ, ಗೀತೆ, ಸಂಗೀತದಂತಹ ಮಾಧ್ಯಮಗಳ ಮೂಲಕ ತಮ್ಮ ಮನದ ಮಾತುಗಳನ್ನ ಹೊರಹೊಮ್ಮಿಸಿದ ಮತದಾನ ಅಭಿಯಾನದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ನಮ್ಮ ಜೊತೆ ಹೆಜ್ಜೆ ಹಾಕ್ತಾ ಇದ್ದಾರಲ್ಲ. ಲೋಕತಂತ್ರ ಕೀ ಪಹಲಿ ತಾಕತ್ ಹೈ ಹಮಾರ ಮತದಾನ್, ಜಿಮ್ಮೇದಾರ ಯಹಾಂ ಹರ ನಾಗರಿಕ ಕೀ ಯಹಿ ತೋ ಹೈ ಪಹಚಾನ್. ಅದೆಲ್ಲ ಸರಿ ಭಾರತಿ, ಇವತ್ತಿನ ನಮ್ಮ ಮತದಾತ ಜಂಕ್ಷನ್ ನ ಕೋಶದಲ್ಲಿ ಏನೇನು ಸಿಗುತ್ತೆ ಅಂತ ಸ್ವಲ್ಪ ಹೇಳ್ತೀಯಾ? ಹಾ ಹೇಳ್ತೀನಿ ಭಾರತ್. ನಮ್ಮ ಪ್ರಜಾಪ್ರಭುತ್ವ ಅನ್ನೋ ಸುಗಂಧ ಎಲ್ಲೆಡೆ ಹರಡೋದಕ್ಕೆ ಕಾರಣವಾಗಿರೋದು ಮತದಾರರ ಕೆಲವು ಸ್ಫೂರ್ತಿದಾಯಕವಾದ ಕಥೆಗಳ ಬಗ್ಗೆ ನಾವಿವತ್ತು ಹೇಳ್ತಾ ಇದ್ದೀವಿ. ವೋಟ್ ಹೀರೋ ಅಂತಾನೆ ಹೆಸರು ಮಾಡಿರೋ ಕೆಲವು ವ್ಯಕ್ತಿಗಳ ಬಗ್ಗೆ ತಿಳಿದುಕೊಳ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮ ಇಂತಹ ಬಹಳಷ್ಟು ಮಾಹಿತಿಯ ಖಜಾನೆಯನ್ನೇ ಹೊತ್ತು ತಂದಿದೆ. ಹಾಗಿದ್ರೆ ಮತ್ತೇಕೆ ತಡ ಭಾರತಿ, ಬಾ ಬೇಗ ಬೇಗ ಈ ಖಜಾನೆಯನ್ನ ತೆರೆದು ನೋಡೋಣ. ಅಲ್ಲಿ ನೋಡು, ನಮ್ ಎಲೆಕ್ಷನ್ ಅಂಕಲ್ ಬರ್ತಾ ಇದಾರೆ. ನಮಸ್ತೆ ಅಂಕಲ್. ನಮಸ್ತೆ ಅಂಕಲ್. ನಮಸ್ತೆ ನಮಸ್ತೆ, ಇಬ್ಬರಿಗೂ ನಮಸ್ಕಾರ. ಏನ್ ಸಮಾಚಾರ? ತಮ್ಮೆಲ್ಲ ಕಷ್ಟ ನಷ್ಟಗಳನ್ನ ಮರೆತು ಮತ ಚಲಾಯಿಸಿದಂತಹ ಮತದಾರರ ಕಥೆಗಳನ್ನ ನಮ್ಮ ಎಲೆಕ್ಷನ್ ಅಂಕಲ್ ಇವತ್ತು ನಮ್ ಮುಂದೆ ತೆರೆದಿಡ್ತಾ ಇದಾರೆ. ಮತದಾತ ಸೈಲೆಂಟ್ ಹೀರೋಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಅಲ್ವಾ ಅಂಕಲ್? ಹೌದಾ ಅಂಕಲ್. ನೋಡಿ, ನಾನು ಹೇಳೋದೆಲ್ಲ ಬಹಳ ಸತ್ಯ ಕಥೆಗಳು, ಗಮನ ಇಟ್ಟು ಕೇಳಿ. ಇದು ಅಂಜಾರ್ ತಾಲೂಕಿನ ರತ್ನಾಲ್ ಗ್ರಾಮದ ದೈಹಿಕ ವೈಕಲ್ಯ ಹೊಂದಿರೋ ದಾನ್ಬಾಯಿ ಅಹೀರ್ ಅವರ ಕಥೆ. ತಮ್ಮ ಶಾರೀರಿಕ ವೈಕಲ್ಯದ ಹೊರತಾಗಿನೂ ದಾನ್ಬಾಯಿ ಗ್ರಾಮ ಪಂಚಾಯಿತಿ ಚುನಾವಣೆಯಿಂದ ಲೋಕಸಭಾ ಚುನಾವಣೆವರೆಗೂ ಪ್ರತಿ ಚುನಾವಣೆಯಲ್ಲೂ ಒಂದು ಸರ್ತಿನೂ ತಪ್ಪಿಸದೆ ಮತ ಚಲಾಯಿಸ್ತಾ ಇದ್ದಾರೆ. ದಾನ್ಬಾಯಿ ಜಿ ಅವರಿಗೆ ಒಂದು ಸಮಸ್ಯೆ. ಈ ದಾನ್ಬಾಯಿ ಅವರಿಗೆ ಏನ್ ಸಮಸ್ಯೆ ಇದೆ ಅಂಕಲ್? ಅವರ ಶರೀರದ ಮೂಳೆಗಳು ಬಹಳ ಸಣ್ಣ ಪೆಟ್ಟಿಗೂನುವೆ ಮುರಿದು ಹೋಗತ್ವೆ. ಇದೇ ಕಾರಣಕ್ಕೆ ಪಾಪ ಅವರು ಸ್ಕೂಲ್ಗೂ ಹೋಗಕ್ಕಾಗ್ಲಿಲ್ಲ. ಅವ್ರ ಎತ್ತರ ಕೇವಲ 2.5 ಅಡಿ ಮಾತ್ರ. ಹಾಸಿಗೆಯಿಂದ ಏಳೋದು ಸಹ ಅವರಿಗೆ ಒಂದು ಸವಾಲೇ. ಪಾಪ, ಇಷ್ಟೆಲ್ಲಾ ಆರೋಗ್ಯದ ಸಮಸ್ಯೆ ಇದ್ರೂ ಸಹ ಧಾಂಜಿಬಾಯಿ ಅವರು ತಮಗೆ 18 ತುಂಬಿದಾಗ ಕುಟುಂಬದವರ ಸಹಕಾರದಿಂದ ವೋಟರ್ ಐಡಿ ಮಾಡಿಸಿದ್ರು. ಬೇಬಿ ಕಾರ್ಟ್ ಅಂದ್ರೆ ಈ ಪ್ರಾಮ್ ಹೇಳ್ತೀವಲ್ಲ, ಅದರಲ್ಲಿ ಮಲಕೊಂಡು ಮತಗಟ್ಟೆಗೆ ಹೋದ್ರು ಅವರು. ಮೇಲ್ ಏಳಕ್ ಆಗದೆ ಇರೋ ಸ್ಥಿತಿಲಿ ಇರೋದ್ರಿಂದ ಅವರು ಮತ ಚಲಾಯಿಸಕ್ಕೆ ಬೇಬಿ ಕಾರ್ಟ್ ಅನ್ನೇ ಇವಿಎಂ ಇರಿಸಿರೋ ಮೇಜಿನ ಹತ್ರಕ್ಕೆ ಕಳಿಸಲಾಯ್ತು. ಸರಿ, ಅಂದ್ರೆ ಅದು ಸಮಕ್ಕೆ ಎತ್ತರಿಸಲಾಯ್ತು. ನೋಡಿದವರ ಕಣ್ಣು ತುಂಬಿ ಬರೋ ದೃಶ್ಯ ಇದು. ದಾಂಜಿಬಾಯಿ ನಿಜಕ್ಕೂ ಒಬ್ಬ ಎಲೆಕ್ಷನ್ ಹೀರೋ ಅಲ್ವಾ? ನಿಜ ನಿಜ ಅಂಕಲ್. ಈ ಪ್ರಜಾಪ್ರಭುತ್ವದಲ್ಲಿ ದಾಂಜಿಬಾಯಿ ಅವರಿಗಿರೋ ನಂಬಿಕೆ ಮತ್ತು ಮತ ಚಲಾಯಿಸುವ ಸಂಕಲ್ಪ ಎಲ್ರಿಗೂ ಸ್ಫೂರ್ತಿದಾಯಕವಾಗಿದೆ. ಈ ಸತ್ಯ ಕಥೆಯನ್ನ ಕೇಳಿದ ಮೇಲೆ ನಮ್ಮ ಸಂಕಲ್ಪ ಶಕ್ತಿ ಇನ್ನಷ್ಟು ದೃಢವಾಯಿತು. ಏನೇ ಆದ್ರೂ ಸರಿ, ವೋಟ್ ಹಾಕೋ ಬಗ್ಗೆ ನಾವು ಯಾವತ್ತೂ ಉದಾಸೀನ ಮಾಡೋದಿಲ್ಲ ಅಂಕಲ್. ಅಂಕಲ್, ಇದೇ ರೀತಿ ಬೇರೆ ಯಾವ್ದಾದ್ರೂ ಕತೆ ಹೇಳಿ. ಅದಕ್ಕೂ ಮೊದಲು, ನೀವುಗಳು ಎಲೆಕ್ಷನ್ ಹೀರೋ ಅನ್ನಿಸ್ಕೊಂಡಿರೋ ಇಂಥ ಅನೇಕ ಯುವಕರ, ಮಹಿಳೆಯರ, ವೃದ್ಧರ ಕಥೆಗಳ ಬಗ್ಗೆ ಹೋಮ್ವರ್ಕ್ ಮಾಡಿ. ಹೋಮ್ವರ್ಕ್? ಹೋಮ್ವರ್ಕ್ ಹಂಗಂದ್ರೆ ಏನಪ್ಪಾ ಅಂದ್ರೆ, ನಿಮ್ಮ ನಗರದಲ್ಲಿ ಯಾವ ಭಾರತೀಯ ತನ್ನ ಜೀವನದಲ್ಲಿನ ಕಷ್ಟ ನೋವುಗಳನ್ನ ಲೆಕ್ಕಿಸದೆ ಕುಗ್ಗದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತನ್ನ ಮತವನ್ನ ತಪ್ಪದೇ ಚಲಾಯಿಸ್ತಾರೋ ಅಂತಹ ಜನರನ್ನ ಪತ್ತೆ ಹಚ್ಚಿ ಮತ್ತೆ ಅವರ ಬಗ್ಗೆ ಎಲ್ಲರಿಗೂ ತಿಳಿಸಿ. ಅದರಿಂದ ಬೇರೆಯವರು ಪ್ರೇರಿತರಾಗ್ತಾರೆ, ಅದರಿಂದ ಅವರು ಮತದಾನ ಮಾಡೋದಕ್ಕೂ ಸಹಾಯ ಆಗತ್ತೆ. ಇದೇ ನಿಮ್ಮಿಬ್ರಿಗೆ ನಾನು ಕೊಡ್ತಾ ಇರೋ ಒಂದು ಹೋಮ್ವರ್ಕ್. ಆಗ್ಲಿ ಅಂಕಲ್. ಈ ಹೋಮ್ವರ್ಕ್ ಅಂತೂ ತುಂಬಾ ಚೆನ್ನಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರ ಮತ್ತು ಮತದ ಮಹತ್ವದ ಬಗ್ಗೆ ಇಡೀ ವಿಶ್ವಕ್ಕೆ ತಿಳಿಸಿಕೊಟ್ಟ ಮತ್ತು ಇತ್ತೀಚೆಗಷ್ಟೇ ಈ ಜಗತ್ತನ್ನ ತೊರೆದಂತಹ ಒಬ್ಬ ಮತದಾರರ ಬಗ್ಗೆ ನಾನಷ್ಟೇ ಅಲ್ಲ ಅಂಕಲ್, ಕೇವಲ ಭಾರತ ಅಲ್ಲ ಇಡೀ ಜಗತ್ತೇ ತಿಳಿದುಕೊಳ್ತು. ಯಾರು ಗೊತ್ತಾ? ಅವರೇ ನಮ್ಮ ಸ್ವತಂತ್ರ ಭಾರತದ ಪ್ರಪ್ರಥಮ ಮತದಾರ ಶ್ರೀ ಶ್ಯಾಮ್ ಸರಣ್ ನೇಗಿ ಅವರು. ದೇಶದ ಈ ಪ್ರಥಮ ಮತದಾರ ತಾವು ಕೊನೆ ಉಸಿರೆಳೆಯುವ ಕೆಲವೇ ದಿನಗಳ ಮುನ್ನ ಪೋಸ್ಟಲ್ ಬ್ಯಾಲೆಟ್ ಮೂಲಕ ತಮ್ಮ ಮತವನ್ನು ಚಲಾಯಿಸಿದ್ರು. ಸ್ವತಂತ್ರ ಭಾರತದ ಪ್ರಪ್ರಥಮ ಮತದಾರ ಶ್ರೀ ಶ್ಯಾಮ್ ಸರಣ್ ನೇಗಿಯವರು ಇದೇ ನವೆಂಬರ್ 5ರಂದು ಬೆಳಗಿನ ಜಾವ 2 ಗಂಟೆಗೆ ನಿಧನ ಹೊಂದಿದರು. 106 ವರ್ಷದ ನೇಗಿಯವರು ನವೆಂಬರ್ 2ರಂದು ಹಿಮಾಚಲ ಪ್ರದೇಶದ ಚುನಾವಣೆಯ ಪ್ರಯುಕ್ತ ತಮ್ಮ ವೋಟನ್ನ ಪೋಸ್ಟಲ್ ಬ್ಯಾಲೆಟ್ ಮೂಲಕ ಹಾಕಿದ್ರು ಅನ್ನುವಂಥದ್ದು ಗಮನಾರ್ಹ. ದಿವಂಗತ ಶ್ಯಾಮ್ ಸರಣ ನೇಗಿಯವರು ಸತತ 34 ಚುನಾವಣೆಗಳಲ್ಲಿ ತಮ್ಮ ಮತದಾನದ ಹಕ್ಕನ್ನ ಚಲಾಯಿಸಿ ಒಂದು ದಾಖಲೆಯನ್ನ ನಿರ್ಮಿಸಿದ್ದಾರೆ. ಹೌದು ಹೌದು ಭಾರತ್, ಇದೇ ಸಂದರ್ಭದಲ್ಲಿ ನಾವೆಲ್ಲ ಶ್ರೀ ನೇಗಿಯವರ ಮಾತುಗಳನ್ನು ಕೇಳೋಣವಾ? ಮೇರಾ ನಾಮ ಶ್ಯಾಮ್ ಸರಣ್ ನೇಗಿ, ಮೈ ಇಂಡಿಯಾ ಕಾ ಪಹಿಲಾ ವೋಟರ್ ಹೂಂ. ಇಲೆಕ್ಷನೋ ಕಾ ಸಿಲ್ಸಿಲಾ 1952 ಸೆ ಚಲಾ, ಲೇಕಿನ್ ಹಮಾರೇ ಕನೌರ್ ಮೇ ಠಂಡ ಇಲಾಕಾ ಹೋನೆ ಕೇ ನಾತೆ 6 ಮಹೀನಾ ಪಹಲೇ ಕರಾಯಾ, ಯಾನಿ 1951 ಕೆ ಅಕ್ಟೋಬರ್ ಮೇ ಯಾ ಇಲೆಕ್ಷನ್ ಹುವಾ. ಕೋಯಿ ವೋಟ್ ಐಸಾ ನಹಿ ಕಿ ಮೇರೆ ಸೇ ಛುಟ್ ಗಯಾ ಹೋ, ಪಂಚಾಯತ್ ಕಾ ಬೋಲೋ, ವಿಧಾನ ಸಭಾ ಕಾ ಬೋಲೋ, ಹರ ಸಮಯ ಮೇ ವೋಟಿಂಗ್ ದೇತಾ ಆ ರಹಾ ಹೂಂ. ವೋಟ್ ಕಾ ಅಧಿಕಾರ ಬನ್ನೆ ಕೆ ಬಾದ ವೋಟ್ ದೇನಾ ಬಡಾ ಜರೂರಿ ಹೈ, ಔರ್ ಉಸೀ ವೋಟಿಂಗ್ ಕೆ ಲಿಹಾಜ್ ಸೆ ದೇಶ್ ಕೋ ಆಗೇ ಚಲಾನೆ ಕಾ ಏಕ್ ರಾಸ್ತಾ ಬನ್ ಜಾತಾ ಹೈ. ಭಾರತ್ ಅಂತೂ ಹೋಮ್ವರ್ಕ್ ಗಿಂತ ಮೊದಲೇ ಅಸೈನ್ಮೆಂಟ್ ಮುಗಿಸ್ಬಿಟ್ಟ. ನೀವು ಕೊಟ್ಟ ಹೋಮ್ವರ್ಕ್ ತುಂಬಾ ಚೆನ್ನಾಗಿದೆ. ನಾವು ಇವತ್ತಿಂದಾನೆ ನಮ್ಮ ಊರಿನಲ್ಲಿರೋ ಇಂತಹ ಮತದಾರ ಹೀರೋಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತೀವಿ ಮತ್ತು ಅವರ ಕಥೆಯನ್ನ ಮನೆ ಮನೆಗೂ ತಲುಪಿಸ್ತೀವಿ. ಇದಪ್ಪ ಮಾತು ಅಂದ್ರೆ ಮಕ್ಕಳೇ, ನಿಜಕ್ಕೂ ನನಗೆ ನಿಮ್ಮಿಬ್ಬರ ಬಗ್ಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ನೀವಿಬ್ರು ಬಹಳ ಕಷ್ಟಪಟ್ಟು ಈ ಕೆಲಸ ಮಾಡ್ತೀರಾ ಅಂತ ನನಗೆ ನಂಬಿಕೆ ಇದೆ. ಹಾ, ನಾನಿನ್ ಹೊರಡ್ಬೇಕಿದೆ. ಏನೋ ಕೇಳಿದ್ಯಾ ಭರತ್, ಮತದಾರ ಹೀರೋಗಳ ಕಥೆಯನ್ನ ಇನ್ನೂ ನೀನ್ ಹುಡುಕೋದಕ್ಕೆ ಶುರು ಮಾಡು. ಖಂಡಿತ ಹುಡುಕ್ತೀನಿ. ನಾವು ಎಲೆಕ್ಷನ್ ಹೀರೋಗಳಾಗಿ ಮಾಡಿ ತೋರಿಸಬೇಕಾಗಿದೆ. ನೋಡ್ತಾ ಇರು, ನಮ್ಮ ಶ್ರೋತೃಗಳು ಸಹ ಹೀಗೆ ಹೀರೋಗಳಾಗಿ ಕಂಗೊಳಿಸ್ತಾರೆ ಅಲ್ವಾ? ಬಂದರೆ ಬರಲಿ ಬಿರುಗಾಳಿ ಚಂಡಮಾರುತ, ತಪ್ಪದೆ ಚಲಾಯಿಸುವವು ನಮ್ಮ ಮತ. ಅರೇ ಭರತ್, ಹೀಗೆ ಹೇಳ್ತಾ ನೀನು ನಮ್ಮ ಶ್ರೋತೃಗಳಿಗೆ ಒಂದು ಧ್ಯೇಯ ವಾಕ್ಯವನ್ನೇ ಕೊಟ್ಬಿಟ್ಟಿಯಲ್ಲ. ಭಾರತಿ, ಅಲ್ಲಿ ನೋಡು, ನಮ್ ಕಲ್ಪನಾ ಆ ಬಬ್ಬು ಜೊತೆಗೆ ಭಾರತದ ತ್ರಿವರ್ಣ ಧ್ವಜವನ್ನು ಹಿಡ್ಕೊಂಡು ಭತ್ತ ಸಂಗಡಿ ಕಡೆ ಹೋಗ್ತಾ ಇದಾರಲ್ವಾ? ಹೌದಲ್ವಾ, ಹಾಗಾದ್ರೆ ನಾವು ಹೋಗೋಣ. ನಡಿ ಭಾರತ್. ನಡಿ, ನಾವು ಹೋಗೋಣ. ಬಬ್ಬು ಅಂಗಡಿ ಬತ್ತಾಸು ಬಹಳ ರುಚಿಯಾಗಿರುತ್ತೆ ಭಾರತಿ. ಹಾ, ಕಲ್ಪನಕ್ಕ ಜೈ ಹಿಂದ್. ಸರಿಯಾದ ಸಮಯಕ್ಕೆ ಬಂದ್ರಿ ನೋಡಿ. ಕಲ್ಪನಕ್ಕ, ಇವ್ರು ಯಾರು? ಎಲ್ಲರಿಗೂ ಬತ್ತಾಸನ್ನೇ ಹಂಚ್ತಾ ಇದ್ದಾರೆ. ಇವರು ಬಬ್ಬು ಅಕ್ಕ, ಬಹಳ ಆತ್ಮಸ್ಥೈರ್ಯದ ಮಹಿಳೆ. ಕೆಲವು ದಿನಗಳ ಹಿಂದೆಯಷ್ಟೇ ಒಂದು ಆಕ್ಸಿಡೆಂಟ್ ಅಲ್ಲಿ ತಮ್ಮ ಕಾಲೊಂದನ್ನ ಕಳ್ಕೊಂಡ್ರು. ಆದ್ರೆ ಅವರು ಅದರಿಂದ ಧೈರ್ಯಗೆಡ್ಲಿಲ್ಲ. ಈಗ ತನ್ನದೇ ಆದ ಒಂದು ಬತ್ತಾಸು ಅಂಗಡಿ ತೆರೆದಿದ್ದಾರೆ. ಇವರ ಅಂಗಡಿಯ ಬತ್ತಾಸುಗಳ ಸಿಹಿ ದೂರ ದೂರದ ಊರುಗಳಿಗೂ ಹಬ್ಬಿದೆ. ಮೊದಲು ಇವರು ಜನರೊಂದಿಗೆ ಮತದಾನದ ಮಹತ್ವದ ಬಗ್ಗೆ ಚರ್ಚೆ ಮಾಡ್ತಾರೆ. ನಂತರ ಸುತ್ತಮುತ್ತಲ ಜನರಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಿ ಮತದಾನದ ಸಂಕಲ್ಪ ಮಾಡಿಸುವ ಯುವಕರು, ಮಹಿಳೆಯರು, ವೃದ್ಧರು ಎಲ್ರಿಗೂ ಬೇಕಾದಷ್ಟು ಬತ್ತಾಸುಗಳನ್ನ ಉಚಿತವಾಗಿ ನೀಡ್ತಾರೆ. ಅಷ್ಟೇ ಅಲ್ಲ, ಅವ್ರಗಳ ಕೆಲಸದಲ್ಲೂ ಸಹಾಯ ಮಾಡ್ತಾರೆ. ಓಹೋ, ಇವರು ನಿಜಕ್ಕೂ ಬಹಳ ಸಾಹಸಿ ಭಾರತೀಯ ಮಹಿಳೆ. ತಾವು ಮತದಾನ ಮಾಡಕ್ ಆಗದೇ ಇದ್ರು ಸಹ ಬೇರೆಯವರನ್ನ ಮತ ಚಲಾಯಿಸಲು ಪ್ರೇರೇಪಿಸ್ತಾ ಇದ್ದಾರೆ ಅಂತ ನನ್ಗನ್ಸ್ತಾ ಇದೆ ಅಕ್ಕ. ಇವ್ರಿಗೆ ಯಾಕೆ ಹೋಗಕ್ಕಾಗಲ್ಲ? ಇರು, ಕೇಳಿಯೇ ಬಿಡ್ತೀನಿ. ಬಬ್ಬು ಅಕ್ಕ, ಬಬ್ಬು ಅಕ್ಕ, ಇಲ್ಲಿ ಕೇಳಿ. ಬಂದೆ ಬಂದೆ. ಏನ್ ಹೇಳಿ? ನೀವು ಸಹ ವೋಟ್ ಹಾಕೋಕೆ ಹೋಗ್ತೀರಾ ಅಲ್ವೇ? ಇಲ್ಲ ಕಲ್ಪನಾ ಅಕ್ಕ, ಈ ಆಕ್ಸಿಡೆಂಟ್ ಆದ್ಮೇಲೆ ನಾನು ಕಾಲ್ ಕಳ್ಕೊಂಡ್ ಬಿಟ್ನ. ಈ ಒಂದ್ ಕಾಲಲ್ಲಿ ಅಷ್ಟ ದೂರ ಇರೋ ಬೂತ್ಗೆ ಹೋಗೋದಾದ್ರೆ ಹೇಗೆ? 106 ಜನ ಇರೋ ಆ ಉದ್ದದ ಸಾಲಲ್ಲಿ ನಿಲ್ಲೋದು ನನ್ ಕೈಲಾಗಲ್ಲಪ್ಪ, ಬಹಳ ಕಷ್ಟ. ಅರೆ ಬಬ್ಬು ಅಕ್ಕ, ಚುನಾವಣಾ ಆಯೋಗ PWD ವೋಟರ್ಗಳಿಗೆ ಮತದಾನ ಮಾಡಲು ಎಲ್ಲಾ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದೆ. PWD ವೋಟರ್ಸ್? ಹಂಗಂದ್ರೆ ಬಬ್ಬು ಅಕ್ಕ, ದಿವ್ಯಾಂಗ ಮತದಾರರನ್ನ PWD ವೋಟರ್ಸ್ ಅಂತಾರೆ. ಇವರಿಗಾಗಿನೇ ಭಾರತದ ಚುನಾವಣಾ ಆಯೋಗ November 4, 2022 ಪರ್ಸನ್ ವಿತ್ ಡಿಸಬಿಲಿಟಿ ಆಪ್ ನ ಅಪ್ಡೇಟೆಡ್ ವರ್ಷನ್ ಅನ್ನು ಕೂಡ ಲಾಂಚ್ ಮಾಡಿದೆ. ಈ ಆಪ್ ನ ಮೂಲಕ ಅಂತವರು ತುಂಬಾ ಸುಲಭವಾಗಿ ವೋಟರ್ ಲಿಸ್ಟ್ ನಲ್ಲಿ ತಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಸ್ಕೋಬಹುದು. ಅಷ್ಟೇ ಅಲ್ಲ, ದಿವ್ಯಾಂಗ ಮತದಾರರ ಸುಲಭ ನೋಂದಣಿ ಮತ್ತು ಗುರುತಿಗಾಗಿ ಆಂಡ್ರಾಯ್ಡ್ ಮತ್ತು ಐಒಎಸ್ ಆಧಾರಿತ ಅಪ್ಲಿಕೇಶನ್ ಸಹ ಇವರು ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ದಿವ್ಯಾಂಗ ಮತದಾರರಿಗಾಗಿ ಅನೇಕ ಸೌಲಭ್ಯಗಳನ್ನ ಕೂಡ ಕಲ್ಪಿಸಿದ್ದಾರೆ. ಹಾಗಂದ್ರೆ ಏನೇನ್ ಸೌಲಭ್ಯ ಇದೆ ಹೇಗೆ ಹೇಳಿ ಕಲ್ಪನಕ್ಕ? ಹೇಳ್ತೀನಿ. ತಮ್ಮ ಮೊಬೈಲ್ ಫೋನ್ ನಲ್ಲಿ ಈ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ತಮ್ಮನ್ನ PWD ಎಂದು ಗುರುತಿಸಲು ಕೋರಿಕೆ ಸಲ್ಲಿಸಬಹುದು. ಜೊತೆಗೆ ಹೊಸ ಮತದಾರರಾಗಿ ನೋಂದಾಯಿಸಿಕೊಳ್ಳಲು ಕೋರಿಕೆ ಸಹ ಸಲ್ಲಿಸಬಹುದು. ವೋಟರ್ ಲಿಸ್ಟ್ ನಲ್ಲಿ ತಮ್ಮ ಹೆಸರನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಬದಲಾಯಿಸಲು ಸಹ ಕೋರ್ಬಹುದು. ವೋಟರ್ ಲಿಸ್ಟ್ ನಲ್ಲಿ ಹೆಸರು ಅಥವಾ ವಿಳಾಸದಲ್ಲಿ ಏನಾದರೂ ತಿದ್ದುಪಡಿ ಮಾಡುವುದಿದ್ರು ಸಹ ಇದೇ ಆಪ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಕಲ್ಪನಾಕ, ನೀವ್ ಹೇಳಿದ ಎಲ್ಲ ವಿಷಯ ಬಹಳ ಖುಷಿ ಆಯ್ತು. ನನ್ ಸಮಸ್ಯೆ ಹಾಗೆ ಉಳಿತಲ್ಲ, ಮನೆಯಿಂದ ನನ್ನ ಮತಗಟ್ಟೆವರೆಗೆ ಕರ್ಕೊಂಡು ಹೋಗಕ್ಕೆ ಯಾರು ಇಲ್ವಲ್ಲ ಕಲ್ಪನಕ್ಕ? ಓ ಹಾಗಾ, ಚಿಂತೆ ಮಾಡಬೇಡಿ ಬಬ್ಬು ಅಕ್ಕ. ಇಲ್ಲೇ ಈ ಆಪ್ ನ ವಿಶೇಷತೆ ಇರೋದು. ದಿವ್ಯಾಂಗ ಮತದಾರರು ಈ ಆಂಡ್ರಾಯ್ಡ್ ಆಪ್ ಮುಖಾಂತರ ವೀಲ್ ಚೇರ್ ಮತ್ತು ಮನೆಯಿಂದ ಮತಗಟ್ಟೆವರೆಗೆ ಪಿಕಪ್ ಡ್ರಾಪ್ ಸೌಕರ್ಯವನ್ನು ಕೂಡ ಕೇಳಬಹುದು. ಮತದಾನದ ದಿನ ಬೂತ್ ನ ಒಳಗೆ ಹೋಗಲು ವೀಲ್ ಚೇರ್ ನು ಬಳಸಬಹುದು. ಮತಗಟ್ಟೆಗಳಲ್ಲಿ ಇದೇ ಕೆಲಸಕ್ಕಾಗಿ ಜನ ಸಹ ಅಲ್ಲಿರ್ತಾರೆ. ನಿಮ್ಮನ್ನ ಸುರಕ್ಷಿತವಾಗಿ ವೀಲ್ ಚೇರ್ ನಲ್ಲಿ ಕರ್ಕೊಂಡು ಹೋಗಿ ಮತ ಚಲಾಯಿಸೋದಕ್ಕೆ ಸಹಾಯ ಮಾಡ್ತಾರೆ. ಬಬ್ಬು ಅಕ್ಕ, ಈಗ್ಲಾದ್ರೂ ನಿಮ್ಮ ಚಿಂತೆ ದೂರ ಆಯ್ತಾ? ಖಂಡಿತ ದೂರವಾಯ್ತು ಕಲ್ಪನಾಕ್ಕ. ನನ್ನಂತ ಅನೇಕ ಮತದಾರರ ಸಮಸ್ಯೆಯನ್ನ ಚಿಟ್ಕೆ